ಆತ್ಮಹತ್ಯೆ ಒಂದು ಸಾಮಾಜಿಕ ಪಿಡುಗು. ಭಾರತದಲ್ಲಿ ಪ್ರತಿ ವರ್ಷ 1 ಲಕ್ಷಕ್ಕೂ ಹೆಚ್ಚು ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಆತ್ಮಹತ್ಯೆ ಕುರಿತು ಇರುವ ಕಳಂಕ ತಾರತಮ್ಯವನ್ನು ದೂರ ಮಾಡಿ ಕುಟುಂಬದಲ್ಲಿ ನಿರಾಸಕ್ತಿ, ನಡವಳಿಕೆಯಲ್ಲಿ ಬದಲಾವಣೆ, ಜೀವನದಲ್ಲಿ ನಿರಾಸೆ, ಹೆಚ್ಚಾದ ದುಶ್ಚಟಗಳು, ಹಸಿವು, ನಿದ್ರೆಯ ತೊಂದರೆ, ಸಾವಿನ ಬಗ್ಗೆ ಮಾತನಾಡುವುದು, ಇವು ಆತ್ಮಹತ್ಯೆ ಮನೋಭಾವದ ಎಚ್ಚರಿಕೆಯ ಲಕ್ಷಣಗಳು. ಆರಂಭದಲ್ಲೇ ಈ ಲಕ್ಷಣಗಳನ್ನು ಗುರುತಿಸಿ ಚಿಕಿತ್ಸೆ ನೀಡಿದಲ್ಲಿ ಆತ್ಮಹತ್ಯೆ ತಡೆಗಟ್ಟಬಹುದು. ಹೆಚ್ಚಿನ ಮಾಹಿತಿಗೆ ಟೆಲಿಮನಸ್ 144-16 ಗೆ ಕರೆ ಮಾಡಿ. ಸಾರ್ವಜನಿಕ ಹಿತಾಸಕ್ತಿಗಾಗಿ ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರದ ಪ್ರಕಟಣೆ. पापा, अलमारी और बुक शेल्फ को दीवार में फिक्स करो. भारी सामान निचले शेल्फ में रखो. मिरर और भारी फर्नीचर बेड से दूर रखो. बड़े बर्तन और कांच के सामान कैबिनेट में बंद करके रखो. झूमर को छत से बोल्ड करो. स्कूल में बताया है कि भूकंप आने पर भारी सामान से सबसे ज्यादा नुकसान होता है. हमारे स्कूल की लाइब्रेरी और लैब्स भी ठीक हो गए हैं. भूकंप से बचाव के लिए घर, हॉस्पिटल, ऑफिस में रखे भारी सामानों को दीवार से फिक्स करें. कुछ जरूरी बातों का ध्यान, बचाए आपकी जान. आपके हित में तत्पर NDMA. ಇನ್ನು ಮುಂದೆ ಕೇಳಿ ಬಸವರಾಜ್ ಎನ್ ಬಿರಾದಾರ್ ಅವರೊಂದಿಗೆ ಮಣ್ಣು ಉಳಿಸಿ ಈ ಕುರಿತು ಸಂದರ್ಶನದ ಭಾಗ 2. ಈ ಸಾವ ಕೃಷಿ ಅಂತಂದ್ರೆ ಹೆಚ್ಚಿಗೆ ಅವನು ತೊಡಗಬೇಕಾಗತ್ತೆ, ಅದರಲ್ಲಿ ಶ್ರಮ ಇದೆ. ಹಾಗಿದ್ರೆ ಅಷ್ಟು ಶ್ರಮಕ್ಕೆ ತಕ್ಕಂತೆ ಬೆಲೆ ಸಿಗ್ತಾ ಇದೆ. ಹೌದು, ಹಂತಲ್ಲಿ ಎಲ್ಲ ಬೆಳೆದಿದ್ದಾನೆ. ಬೆಳೆದವರು ಏನಾಗ್ತಾ ಇದೆ, ಕೆಲವೊಬ್ಬರು ಒಳ್ಳೆ ಸಾವಯವ ಕೃಷಿಕರು ಇದ್ದಾರೆ, ಅವ್ರ ಜೊತೆ ಏನಿದ್ದಾರೆ ಅವರು ಮಾರಾಟಗಾರರು ಇದ್ದಾರೆ, ಒಳ್ಳೆ ಮಾರಾಟಗಾರರು ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಇವತ್ತು ಒಂದು ನಿಂಬರಿಗೆ ಅವರು ಅಂತ ಇದ್ದಾರೆ ಇಲ್ಲಿ ಇಂಡಿಯಲ್ಲಿ, ಅವ್ರು ಏನ್ ಮಾಡ್ತಾರೆ ಬಾಳೆಗೊನೆ, ಆ ಬಾಳೆಗೊನೆ ಏನ್ ಮಾಡ್ತದೆ, ಇಂತ ಬಾಳೆಗೊನೆ ಫೋಟೋ ಹೊಡೆದು ಕಳಿಸಿದ್ರು ಅಂತಂದ್ರೆ ಅದಕ್ಕೆ ರೇಟ್ ಫಿಕ್ಸ್ ಮಾಡಿಬಿಡ್ತಾರೆ ಬೆಂಗಳೂರು. ನಾವು 1,000 ರೂಪಾಯಿ ಕೊಡ್ತೀವಿ, ನಮ್ಗೆ ಇಟ್ ಬಿಡ್ರಿ ಅದು ಕಳಿಸ್ರಿ ಅಂತ. ಅದು ಮಾರ್ಕೆಟಿಂಗ್ ಸ್ಕಿಲ್. ಹಾಗಿದ್ರೆ ಇಂತ ಒಂದು ಮಾರ್ಕೆಟಿಂಗ್ ಸ್ಕಿಲ್ ಎಷ್ಟು ರೈತರಿಗೆ ನಾವು ಕಲಿಸಿಕೊಡಕ್ ಸಾಧ್ಯತೆ ಇದೆ, ಎಷ್ಟು ರೈತರನ್ನ ನಾವು ಮಾರಾಟಗಾರನ ಮಾಡಕ್ ಸಾಧ್ಯತೆ ಇದೆ, ಇಲ್ಲಿ ಇರೋ ದುಡ್ಡದಂತ ಪ್ರಶ್ನೆ. ಹಾಗಾಗಿ ರೈತರನ್ನ ನಾವು ಸಂಪೂರ್ಣವಾಗಿ ಮಾರಾಟಗಾರನಾಗಿ ಮಾಡಕ್ ಸಾಧ್ಯತೆನೆ ಇಲ್ಲ. ಅಂದ್ರೆ ಯಾರು ಮಾರಾಟಗಾರ ಇದ್ರೆ ಅವ್ರು ಲಾಭದಲ್ಲಿದೆ. ಆದ್ರೆ ಮಾರಾಟ ಮಾಡುವಂತ ಸ್ಕಿಲ್ ಎಲ್ಲರಿಗೂ ಕೂಡ ಕಲಿಸಿಕೊಡೋದಕ್ಕೆ ಸಾಧ್ಯತೆ ಬರೋದನ್ನೂ ಇಲ್ಲ. ಹಾಗಾಗಿ ನಾವು ಇಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋದು, ಅವ ಏನೇ ಬೆಳೆದ ಅಂತಂದ್ರು ಕೂಡ ಅದಕ್ಕೆ ಒಳ್ಳೆಯ ಬೆಲೆ ಏನಾಗಬೇಕು, ಸಿಗಂಗಾಗಬೇಕು ಅನ್ನೋದು. ಹಾಗಾಗಿ ಅವನು ಮೊದಲೇ ಹಂತದಲ್ಲಿನೇ ಸಾವಯವ ಕೃಷಿ ಮಾಡ್ತೀನಿ ಅಂತ, ಈಗ ದನಕರುಗಳನ್ನ ಹೆಚ್ಚಿಗೆ ಕಟ್ಟೋದಾಗಿರ್ಲಿ, ಜೀವನ ಸೇರಿಸೋದು, ಅದೇ ರೀತಿ ಈ ಹಸಿರೆಲೆ ಗೊಬ್ಬರಗಳನ್ನ ಉಪಯೋಗ ಮಾಡೋದು, ಇದ್ರ ಮುಖಾಂತರ ಏನಾಗ್ತದೆ, ಮಣ್ಣಿನ ಒಂದು ಸಾವಯವದ ಪ್ರಮಾಣ ಹೆಚ್ಚಿಗೆ ಆಗ್ತದೆ. ಅವ ಅದನ್ನ ಮಾಡೋಕ್ ಮುಂದಾದ ಅಂತ ತಿಳ್ಕೊಳ್ಳೋಣ. ಅವನಿಗೆ ಪ್ರೋತ್ಸಾಹ ಸಿಗ್ಬೇಕು. ಇವತ್ತು ಅದ ರೀತಿ ಮುಂದ್ ಮಾಡ ಅದ ರೀತಿ ಅವ ಮುಂದ್ ಹೋದ್ರೆ ಅವನಿಗೆ ಪ್ರೋತ್ಸಾಹ ಇಲ್ಲ. ಹಾಗಾಗಿ ಇಲ್ಲಿ ಪ್ರೋತ್ಸಾಹ ಕೊಟ್ಬಿಟ್ವಿ ಅಂತಂದ್ರೆ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ ಉಳಿದ ಅವರಾಗಿ ನೋಡ್ತಾರೆ. ಯಾಕಂದ್ರೆ ಇವತ್ತು ಈ ಒಂದು ತರಬೇತಿಗೆ ಯಾವ ಕೊರತೆನೂ ಕೂಡ ಇಲ್ಲ. ಯಾಕಂದ್ರೆ ತರಬೇತಿ ಕೇಂದ್ರದಲ್ಲಿನೇ ನಾ ಕೆಲಸ ಮಾಡಿರೋದು. ಇವತ್ತೇನಾಗಿದೆ ಅಂತಂದ್ರೆ ತರಬೇತಿಗೆ ಅವರನ್ನ ಎಲ್ಲೆಲ್ಲೋ ಹಿಡ್ಕೊಂಡು ಬರಬೇಕಾಗಿದೆ. ಅವ್ರ ಕಡು ಕಷ್ಟ ಒಂದ್ ದಿವಸ ಕೂಡಬೇಕಾಗಿತ್ತಂದ್ರೆ ಆ ರೀತಿ ವ್ಯವಸ್ಥೆ ಇದೆ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ. ಯಾಕಂದ್ರೆ ಸುಮಾರು ತರಬೇತಿ ಕೇಂದ್ರಗಳಿದಾವೆ, ಅವು ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿಲ್ಲ ಯಾಕೆ, ಮುಖ್ಯವಾಗಿಂತ ಕಾರಣ ಯಾಕೆ ರೈತರಿಗಂತ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂತಂದ್ರೆ ಅದನ್ನ ಅನುಸರಿಸಿದ್ರೆ ನನಗೆ ಇಂತಿಷ್ಟು ಆದಾಯ ಬರ್ತದೆ ಅನ್ನುವಂತ ಗ್ಯಾರಂಟಿ ಇಲ್ಲ. ಇಲ್ಲಿ ಏನಾಗ್ತದೆ, ಸದ್ಗುರು ಅವ್ರ ಏನ್ ಕಾನೂನಿನಲ್ಲಿ ಮೊದಲ ಅಂಶ, ಈ ಒಂದು ಸಾಯಿಲ್ ಆರ್ಗ್ಯಾನಿಕ್ ಕಾರ್ಬನ್ ಸಾವಯವ ಇಂಗಾಲ ಪ್ರಮಾಣ ಹೆಚ್ಚಿಗಾಯ್ತು, ಅವ್ರಿಗೆ ನೀವು ನೇರವಾಗಿ ಪ್ರೋತ್ಸಾಹನ ಕೊಟ್ಬಿಟ್ರಿ ಅಂತಂದ್ರೆ ಅವನಿಗೆ ಆದಾಯ ಮೊದಲನೇದಾಗೆ ಸಿಕ್ಬಿಡುತ್ತೆ. ಇನ್ನೊಂದು, ಆ ಭೂಮಿಯಲ್ಲಿ ಯಾವುದೇ ಬೆಳೆಯನ್ನ ಬೆಳೆದ್ರು ಕೂಡ ಅದು ಒಳ್ಳೆಯ ಫಸಲು ಬಂದೇ ಬರುತ್ತೆ, ಎರಡ್ ರೀತಿಯ ಲಾಭ. ಇದು ಮೊದಲನೇ ಅಂಶ. ಹಾಗಾಗಿ ಇಲ್ಲಿ ಹೆಚ್ಚಿನ ಬೋಧನೆ ಅವಶ್ಯಕತೆನೂ ಇಲ್ಲ. ಮತ್ತು ಇದೇ ಒಂದು 15-20 ವರ್ಷಗಳ ಹಿಂದೆ ನನ್ನ ಮಾಹಿತಿ ಕೊರತೆ ಇದೆ, ಎಲ್ಲಿ ಹುಡುಕಬೇಕು ಅನ್ನುವಂತ ಅವಶ್ಯಕತೆನೂ ಇಲ್ಲ. ಇವತ್ತು ರೈತರ ಹತ್ರ ಮೊಬೈಲ್ ಇದಾವೆ, ಎಲ್ಲಾ ಮಾಹಿತಿ ಇವತ್ತಿದೆ. ಆದ್ರೆ ಮಾಹಿತಿ ಉಪಯೋಗ ಮಾಡಿಕೊಳ್ಳುವಂತ ಒಂದು ಕಾನೂನನ್ನ ತರಬೇಕು ಅನ್ನೋದು. ಹಾಗೆ ಇದು ಮೊದಲನೇ ಅಂಶ. ಇನ್ನು ಎರಡನೇ ಅಂಶ ಏನು, ಕಾರ್ಬನ್ ಕ್ರೆಡಿಟ್. ಇದ್ರ ಲಾಭ ರೈತನಿಗೆ ಸಿಗಬೇಕು. ಕಾರ್ಬನ್ ಕ್ರೆಡಿಟ್ ಅಂದ್ರೆ ಏನು, ಇಲ್ಲಿ ಮುಖ್ಯವಾಗಿ ಸರಳವಾಗಿ ನಾ ಹೇಳೋದಾದ್ರೆ, ಈಗ ನಾವು ಏನೆಲ್ಲ ವಸ್ತುಗಳನ್ನ ನಾವು ಬಳಕೆ ಮಾಡ್ತಾ ಇದ್ದೀವಿ, ದಿನನಿತ್ಯದ ವಸ್ತುಗಳು ಇವೆಲ್ಲಾನು ಕೂಡ ದೊಡ್ಡ ದೊಡ್ಡ ಕಾರ್ಖಾನೆಗಳಂದ್ರೆ ಕಂಪನಿಗಳಿಂದನೇ ಬಂದಿರೋದು. ಅದ್ರ ಜೊತೆಯಲ್ಲಿ ಅವ್ರು ಕಂಪನಿಗಳು ಏನ್ ಮಾಡ್ತಾ ಇದಾವೆ, ಸಾಕಷ್ಟು ದುಡ್ಡನ್ನು ಕೂಡ ಗಳಿಸ್ತಾ ಇದ್ದಾರೆ. ಅದ್ರ ಜೊತೆ ಜೊತೆಯಲ್ಲಿ ಈ ಒಂದು ವಾತಾವರಣವನ್ನು ಅಶುದ್ಧ ಕೊಳಿಸ್ತಾ ಇದ್ದಾವೆ. ಅಂದ್ರೆ ವಾತಾವರಣಕ್ಕೆ ಒಂದು ಅಶುದ್ಧ ಗಾಳಿಯನ್ನು ಕೂಡ ಒಂದು ಏನ್ ಮಾಡ್ತಾ ಇದಾವೆ, ಹೊರಚೆಲ್ತಾ ಇದ್ದಾವೆ. ಹಾಗಿದ್ರೆ ಅವ್ರು ಏನೋ ಒಂದು ರೂಪದಲ್ಲಿ ಏನ್ ಮಾಡ್ತಾ ಇದಾರೆ, ಆದಾಯವನ್ನು ಮಾಡ್ತಾ ಇದಾರೆ, ಬೇಕಾದನ್ನ ಕೊಡ್ತಾ ಇದಾರೆ, ಅದ್ರ ಜೋಡಿ ವಾತಾವರಣ ಕಲುಷಿತಗೊಳಿಸ್ತಾ ಇದ್ದಾರೆ. ಇಲ್ಲಿ ರೈತ ಅವ ಯಾವುದೇ ಬೆಳೆಯನ್ನ ಬೆಳಿರ್ಲಿ, ಗಿಡ ಮರಗಳನ್ನ ಹಚ್ಚಲಿ, ಯಾವುದೋ ರೂಪದಲ್ಲಿ ಏನ್ ಮಾಡ್ತಾ ಇದ್ದಾನೆ, ಈ ಒಂದು ವಾತಾವರಣ ಶುದ್ಧಿಗೊಳಿಸ್ತಾ ಇದ್ದಾರೆ. ಹಾಗಾಗಿ ಈ ಕಲುಷಿತಗೊಳಿಸುವಂತವ್ರು ಅವ್ರ ಬಳಿ ಎಂಕರು ಸಾಕಷ್ಟು ದುಡ್ಡಿದೆ. ಆ ಒಂದು ಆದಾಯದ ಒಂದು ಅಂಶವನ್ನು ಏನ್ ಮಾಡಬೇಕು, ಇಲ್ಲಿ ವಾತಾವರಣ ಶುದ್ಧಿಗೊಳಿಸೋನಿಗೆ ಕೊಡಬೇಕು. ಇದು ಕಾರ್ಬನ್ ಕ್ರೆಡಿಟ್ ಅಂತ. ಇದು ಏನಿದೆ,